ಕಾಣದಂಥ ಪ್ರೇಮ ಕಾವ್ಯ ಕಂಡೆನು. ಪ್ರೇಮ ಕಾವ್ಯ ಕಂಡೆನು ಕಾವ್ಯದಲ್ಲಿ ಶೃಂಗಾರಧಾರೆ ಕಂಡು ಒಲಿದೆನು ಕಾಳಿದಾಸ ಕಾಣದಂಥ ಪ್ರೇಮ ಕಾವ್ಯ ಕಂಡೆನು ಕಾವ್ಯದಲ್ಲಿ ಶೃಂಗಾರಧಾರೆ ಕಂಡು ಒಲಿದೆನು ಪ್ರೇಮ ಕಾವ್ಯ ಕಂಡೆನು. ಏನು ಸೊಗಸು ಒಲಗು ರೂಪ ತಾಳಿತು ಹೇಳಲಾರೆ ಹೇಳಲಾರೆ ವಿರಹದ ಭಾವನೆ ಭಾವನೆ ನೀಡುತ್ತೀರಿ ಆ ಕಾಳಿದಾಸ ಕಾಣದಂಥ ಪ್ರೇಮ ಕಾವ್ಯ ಕಂಡೆನು ಕಾವ್ಯದಲ್ಲಿ ಶೃಂಗಾರಧಾರೆ ಕಂಡು ಒಲಿದೆನು ಕಾಳಿದಾಸ ಕಾಣದಂಥ ಪ್ರೇಮ ಕಾವ್ಯ ಕಂಡೆನು ಗಗನದ ಸುಧೆ ಧಾರೆ ಧಾರೆ ನಗು ನಗು ತಲೆ ಬಾರೆ ಬಾರೆ ಆನಂದದ ಆಕಾಶದ ಚೆಲುವ ಗೆಲುವ ಮಿನುಗುತ್ತಾರೆ ಸಂದೇ ಸಂಭ್ರಮ ಸಂಭ್ರಮ ಸಂಭ್ರಮ ಸಂದೇ ಸಂಭ್ರಮ ಎಂದು ನಾವು ಮರೆಯದಂಥ ಪ್ರೇಮ ಸಂಗಮ ಸಂಗಮ ಸಂಗಮ ಸಂಗಮ ಕಾಳಿದಾಸ ಕಾಣದಂಥ ಪ್ರೇಮ ಕಾವ್ಯ ಕಂದನು ಕಾಣದಂಥ ಪ್ರೇಮ ಕಾವ್ಯ ಕಂದ.